ಬಳಸೋಣ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಕುರಿ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆಯ ಪ್ರಗತಿಪರ ಕೃಷಿಕ ಎಚ್ಬಿ ರಾಜು ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲುಗೂಡು ವಿ ಮಧುಸೂದನ್. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆಯ ಪ್ರಗತಿಪರ ಕೃಷಿಕರಾದ ಎಚ್ಬಿ ರಾಜು ಅವರು. ರಾಜು ಅವರು ಏನೆಲ್ಲ ಕೃಷಿಯನ್ನ ಮಾಡ್ತಾರೆ, ಏನೆಲ್ಲ ಕೋಳಿ ಮತ್ತು ಕುರಿಗಳನ್ನ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ, ಯಾಕೆ ಆ ಒಂದು ಉಪವೃತ್ತಿಯನ್ನು ಅವರು ಅವಲಂಬಿಸಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಜು ಅವರಿಗೆ. ನಮಸ್ಕಾರ ಸರ್. ರಾಜು ಅವರೇ, ಏನು ಓದಿದ್ರಿ ತಾವು? ಸರ್, ನಾನು ಡಿಪ್ಲೊಮಾ ಓದಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳ್ಕೊಂಡಿದ್ದೀನಿ. ಹಾಗಾಗಿ ಮೊದಲು ಎಲೆಕ್ಟ್ರಾನಿಕ್ ವೃತ್ತಿ ಮಾಡ್ತಾ ಇದ್ದೆ. ನಮ್ಮದು ವಂಶ ಪರಂಪರಾಗಿ ವ್ಯವಸಾಯ ವೃತ್ತಿ, ಅದನ್ನೇ ಮಾಡಬೇಕು ಉದ್ದೇಶದಿಂದ ವ್ಯವಸಾಯನ ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ. ಎಲ್ಲೂ ಕಂಪ್ನಿ ಅದು ಇದು ಅಂತ ಕೆಲಸಕ್ಕೆ ಪ್ರಯತ್ನ ಮಾಡಲಿಲ್ವಾ? ನನಗೆ ಕಂಪ್ನಿಯಲ್ಲಿ ಆಫರ್ಗಳಿದ್ದವು, ನಾವು ರೈತ ಕೆಲಸನೇ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ನನ್ನ ಯಾವುದೇ ಕೆಲಸಗಳನ್ನ ಬಿಟ್ಟು ಅದರಲ್ಲೇ ಒಂದು ತೃಪ್ತಿಕರ ಸಿಗ್ತಾ ಇದೆ ಒಂದು ಕೃಷಿನಲ್ಲಿ. ಹಾಗಾಗಿ ಕೃಷಿಗೆ ನಾನು ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ. ಎಷ್ಟು ವಯಸ್ಸಾಯ್ತು ನಿಮ್ಗೆ? ನನಗೀಗ 52 ವರ್ಷ ಆಗಿದೆ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ? ನನಗಾಗಲೇ ನಾನು ಹೆಚ್ಚಿಗೆ ನನಗೆ 18 ವರ್ಷದಿಂದ ನನ್ನ ಕೃಷಿಗೆ ತುಂಬಾ ಆಸಕ್ತಿ ಇತ್ತು. ನಾನು ಹೆಚ್ಚಿಗೆ 16-17 ವರ್ಷ ಬರ್ತಿದ್ದಂಗೆ ಅಲ್ಲಿ ಕೃಷಿ ಕಡೆಗೆ ನಾನು ತಿರುಗಿಬಿಟ್ಟಿದ್ದೆ. ಯಾಕೆ ಕೃಷಿ ಬಗ್ಗೆ ಅಷ್ಟೊಂದು ಒಲವು ನಿಮಗೆ? ಕೃಷಿ ಅಂದ್ರೆ ನೆಮ್ಮದಿ. ಈಗ ಹಣ ಸಂಪಾದನೆ ಹೋದ್ರೆ ಹಣ ಜೊತೆನೆ ಹೋಗ್ತೀವಿ, ಕೃಷಿಗೆ ಹೋದಾಗ ಹಣ ಸಂಪಾದನೆ ಮಾಡ್ತೀವಿ ಮತ್ತೆ ಆರೋಗ್ಯನ ಉಳಿಸ್ಕೋಬಹುದು. ಈ ಕೃಷಿನಲ್ಲಿ ನಾವು ಬೆಳೆದಂತ ಬೆಳೆ ನಾವೇ ತಿಂದಾಗ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಇನ್ನು ಬೇರೆಯವ್ರಿಗೆ ಮಾದರಿ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇದೆ. ಈಗ ಎಷ್ಟು ಜಮೀನು ಇತ್ತು ನಿಮ್ಗೆ? ತಂದೆಯವರು 1.5 ಎಕರೆ 2 ಎಕರೆ ಇತ್ತು, ನಾನೊಂದು 2-3 ಎಕರೆ ಮಾಡಿದ್ದೀನಿ. ಈಗ ಅಲ್ಲಿ ಒಟ್ಟು ಒಂದು 5-6 ಎಕರೆ ಜಮೀನಿದೆ. ತೆಂಗು ಬೆಳೀತಾ ಇದ್ದೀವಿ, ರಾಗಿ ಬೆಳೀತಾ ಇದ್ದೀವಿ, ಉಪಕಸುಬಾಗಿ ಕುರಿಗಳ ಸಾಕಾಣಿಕೆ ಮಾಡ್ತಾ ಇದ್ದೀನಿ, ನಾಟಿ ಕೋಳಿಗಳಿದೆ, ಮತ್ತೆ ಈಗ ಹೊಸದಾಗಿ ಒಂದು 8,000 ಕೋಳಿಗೆ ಒಂದು ಶೆಡ್ ಮಾಡಿದ್ದೀನಿ. ಶೀಘ್ರದಲ್ಲೇ ಈಗ ಒಂದು 8,000 ಕೋಳಿಗಳ ಬಿಡ್ತಾ ಇದ್ದೀನಿ. ರಾಗಿ ಎಷ್ಟೆಕರೆ ಬೆಳಿತೀರಿ? ರಾಗಿ 1.5 ಎಕರೆ ನಮ್ಮ ಮನೆಗೆ ಆಗೋಷ್ಟು ಮಾತ್ರ ಬೆಳ್ಕೊಂತ 1.5 ಎಕರೆ ಬೆಳ್ಕೊಂತ ಇದ್ದೀನಿ. ನಾನು ಮಾರೋ ಉದ್ದೇಶ ಇಟ್ಕೊಂಡಿಲ್ಲ, ನಾನು ಸ್ವಂತ ಉಪಯೋಗಿಸೋಕ್ಕೋಸ್ಕರ ಉಪಯೋಗಿಸ್ತೀನಿ, ಮಿಕ್ಕಿದ ನನ್ನ ಸ್ನೇಹಿತರುಗಳಿಗೆ ಯೂಸ್ ಆಗಂತರಿ ಕೊಡ್ತಾ ಇದ್ದೀನಿ. ಮಾರಾಟ ಮಾಡ್ತೀರಾ ಅಥವಾ? ಇಲ್ಲ ಇಲ್ಲ, ನಾನು ಯಾವ್ದು ಮಾರಾಟ ಮಾಡಲ್ಲ, ನನಗೆ ಮಾರಾಟ ಮಾಡುವಂತ ಉದ್ದೇಶನೇ ಇಲ್ಲ. ನಾವೇ ಆರೋಗ್ಯ ಬೇಕು ಅಂದ್ರೆ ನಾವು ಬೆಳ್ಕೊಂಡು ಬೆಳೆದಾಗ ಆರೋಗ್ಯ ಬರುತ್ತೆ, ನಮ್ಮನ್ನು ನೋಡಿ 4 ಜನ ತಿಳ್ಕೊಬೇಕು ಅನ್ನೋ ಉದ್ದೇಶ ನಮ್ದು. ತೆಂಗಿನ ಗಿಡ ಎಷ್ಟಿದೆ? ತೆಂಗಿನ ಗಿಡ ಒಂದು 80 ಗಿಡ ಇದೆ, ನಮ್ಮ ಮನೆಗೆ ಯೂಸ್ ಮಾಡ್ಕೊಂತೀವಿ, ಮಿಕ್ಕಿದ್ದು ಅದು ಇಲ್ಲ ಮಾರಿಲ್ಲ ಬಿಡಿ. ತೆಂಗಿನಕಾಯಿನೂ ಕೂಡ ನೆಂಟ್ರೆಸ್ಟ್ ಕೊಡ್ತಾ ಇದ್ದೀನಿ. ಅದನ್ನು ಕೂಡ ಮಾರಾಟ ಮಾಡೋದಿಲ್ಲ? ಇಲ್ಲ, ಖಂಡಿತ ಮಾರ್ತಾ ಇಲ್ಲ. ಸಾಮಾನ್ಯವಾಗಿ ಏನ್ ಬೆಳಿತೀವೋ ಅದಕ್ಕೆ ಒಳ್ಳೆ ಬೆಲೆ ಸಿಗ್ಲಿ ಅಂತ ಹೇಳಿ ಎಲ್ಲರೂ ಬಯಸ್ತಾರೆ, ಯಾಕೆ ಮಾರಾಟ ಮಾಡೋದಿಲ್ಲ ಅಂತೀರ ನೀವು? ಅದು ಹೆಚ್ಚಾಗಿ ಬೆಳೆದಾಗ ಮಾರ್ಬೋದು, ನಮ್ಗೆ ಎಷ್ಟು ಬೇಕು ಅಷ್ಟೇ ಬೆಳ್ಕೊಂತ ಇದ್ದೀನಿ. ಮಾರಾಟ ಮಾಡೋದು ಇದೆ, ಈಗ ನಾಟಿ ಕೋಳಿ ಸಾಕ್ತಾ ಇದ್ದೀನಿ, ಕುರಿಗಳು ಸಾಕ್ತಾ ಇದ್ದೀನಿ, ಅದನ್ನ ಫ್ರೀ ಕೊಡಕ್ ಆಗಲ್ಲ, ಅದನ್ನ ಮಾರಾಟ ಮಾಡಿ ಅದರಲ್ಲೇ ಅಮೌಂಟ್ ನ ಮಾಡ್ಕೊಂತೀನಿ. ಹಾಗಾಗಿ ಸಣ್ಣದಾಗ ಬೆಳೆ ಅಂತದನ್ನ ನಾನು ಯಾವ್ದು ಮಾರಾಟ ಮಾಡಲ್ಲ. ಈ ಕೋಳಿ ಮತ್ತೆ ಕುರಿಯನ್ನ ಸಾಕಾಣಿಕೆಯನ್ನ ಯಾವಾಗ ಪ್ರಾರಂಭ ಮಾಡಿದ್ರಿ? ಕುರಿನ ಸುಮಾರು ಒಂದು 15 ವರ್ಷ ಹಿಂದೆನೆ ಒಂದು ಆಸ್ಟ್ರೇಲಿಯನ್ ಬ್ರೀಡ್ ಮಾಡ್ತಾ ಇದ್ದೆ ನಾನು. ಸುಮಾರು 525 ಕುರಿ ಮಾಡಿದ್ದೆ. ಕುರಿ ಮಾಡಿ ತುಂಬಾ ಒಳ್ಳೆ ಆದಾಯ ಇತ್ತು, ಕೆಲವು ನನ್ನ ಅನುಭವದ ಕೊರತೆಯಿಂದ ತುಂಬಾ ಲಾಸ್ ಆಗ್ಬಿಡ್ತದ್ದು. ಹಾಗಾಗಿ ಕುರಿನ ನಿಲ್ಸಿದ್ದೆ. ಈಗ ಮತ್ತೆ ಅದು ನನ್ನ ಹಳೆ ಕಸಬು ಬಿಡಕ್ ಆಗ್ತಾ ಇಲ್ಲ, ಹಾಗಾಗಿ ಮತ್ತೆ ಈ ಶೀಘ್ರದಲ್ಲಿ ಈಗ ಮತ್ತೆ ನಾನು ಕುರಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಆತರ ಆಯ್ತು, ನನ್ನದು ಒಂದು 200 ಕೋಳಿ ಇದ್ವು. ನಮ್ಮ ರೈತರ ಸಮಸ್ಯೆ ಇದು, ಮಾಹಿತಿ ಕೊರತೆ. ಈಗ ಎಲ್ಲ ತಿಳ್ಕೊಂಡು ಮತ್ತೆ ನಾಟಿ ಕೋಳಿ ಕೂಡ ಒಂದು 500-600 ಕೋಳಿ ಮಾಡಕ್ ಶೆಡ್ ಮಾಡಿದ್ದೀನಿ, ಈಗ ಎಲ್ಲ ತಿಳ್ಕೊಂಡಿದ್ದೀನಿ. ಹಾಗಾಗಿ ಈಗ ಮತ್ತೆ ಕುರಿ ಮತ್ತೆ ನಾಟಿ ಕೋಳಿ ಪ್ರಾರಂಭ ಮಾಡಿದ್ದೀನಿ. ಈ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಸರ್, ನಮ್ಮಲ್ಲಿ ಕೆಲವು ವೇಸ್ಟ್ ಪದಾರ್ಥಗಳು ತುಂಬಾ ಇರುತ್ತೆ. ನಮ್ದು 2 ಎಕರೆ ಇದೆ ಅಂದ್ರೆ ಈ ಸಮಗ್ರ ಕೃಷಿ ಅಂತ ಏನ್ ಬಂದಿದೆ ಅದ್ರಲ್ಲಿ ಎಲ್ಲಾ ರೀತಿಯ ಸಾಕೋಕ್ ಅವಕಾಶ ಇದೆ. ಅದ್ರಲ್ಲಿ ಅದನ್ನ ತಿಳ್ಕೋಬೇಕು. ನಮ್ಮ ರೈತರು ಫಸ್ಟ್ ಮಾಡ್ಬೇಕಾದ ಕೆಲಸ ಸಮಗ್ರ ಕೃಷಿ ಯಾವ ರೀತಿ ಮಾಡ್ಬೇಕು ಅಂತ ತಿಳ್ಕೋಬೇಕು. ತಿಳ್ಕೊಂಡಾಗ ಇವೆಲ್ಲ ಗೊತ್ತಾಗುತ್ತೆ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಉಪಕಸುಬುಗಳು ಮಾಡಬಹುದು. ಇದರಲ್ಲಿ ತುಂಬಾ ಆದಾಯ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಈಗ ಆಸ್ಟ್ರೇಲಿಯನ್ ತಳಿ ಕುರಿನ ಸಾಕ್ತೀನಿ ಅಂತ ಹೇಳಿ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, ಯಾಕೆ ಆ ತಳಿನ ಆಯ್ಕೆ ಮಾಡ್ಕೊಂಡ್ರಿ? ಸರ್, ಅದು ಕಡಿಮೆ ಖರ್ಚಿನಲ್ಲಿ ತೂಕ ಜಾಸ್ತಿ ಬರುತ್ತೆ. ಇವತ್ತು ಒಂದು ಟಗರು 80-100 ಕೆಜಿ ಬರುತ್ತೆ. ನಾವು ಸಾಮಾನ್ಯವಾಗಿ ನಮ್ಮ ನಾಟಿ ಸಾಕಿದಾಗ 20-28 ಕೆಜಿನೇ ನಾವು ಎಷ್ಟೇ ಒಂದು ಆರೈಕೆ ಸಾಕಿದ್ರು 30 ಕೆಜಿ ಮೇಲೆ ಹೋಗಲ್ಲ. ಅದೇ ಆಸ್ಟ್ರೇಲಿಯನ್ ಬ್ರೀಡ್ ಸಾಕಿದಾಗ, ಅದೇ ಆರೈಕೆ ಮಾಡಿದಾಗ, ಅದೇ ಸಮಯ, ಅದೇ ಮೇವು 80-90 ಕೆಜಿ ತೂಕ ಬರುತ್ತೆ. ರೈತರು ಡಬಲ್ ಆದಾಯ, ಕಡಿಮೆ ಕೆಲಸದಲ್ಲಿ ಡಬಲ್ ಆದಾಯ ಬರುತ್ತೆ. ಹಾಗಾಗಿ ಅದನ್ನ ಆಯ್ಕೆ ಮಾಡ್ಕೊಂಡಿದ್ವು. ಈಗ ಅದೊಂದು ತಳಿ ಇದೆ, ಅದನ್ನ ಸಾಕಾಣಿಕೆ ಮಾಡಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಾವು ಕೆಲವೊಂದು ಹುಡುಕ್ತಾ ಇದ್ವು ಯಾವ ಬ್ರೀಡ್ಗಳು ಏನೇನು ಉಪಯೋಗ ಬರುತ್ತೆ ಅಂತಂದ, ಈ ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ರೈತರುಗಳು ಅದನ್ನ ಸಾಕ್ತಾ ಇದ್ದಾರೆ, ಈಗಲೂ ಸಾಕ್ತಾ ಇದ್ದಾರೆ. ಅಲ್ಲಿ 1000 ಗಟ್ಟಲೆ ಸಾಕ್ತಾ ಇದ್ದಾರೆ, ಅವ್ರು ಒಳ್ಳೆ ದುಡ್ಡು ಮಾಡ್ತಾ ಇದಾರೆ, ನಮ್ಮ ರೈತರುಗಳಿಗೆ ಮರಿ ಕೊಡ್ತಾರೆ ಅಂತ. ಕೆಲ ಕಡೆ ಎಲ್ಲ ನಾವು ಹೋಗಿ ಓಡಾಡಿ ನೋಡಿದಾಗ ಅದನ್ನ ಸಾಕ್ಬಹುದು ಅನ್ಸ್ತು, ಸಾಕಿದ್ವು. ಏನೋ ನಮ್ಮ ಅನುಭವದ ಕೊರತೆಯಿಂದ ಲಾಸ್ ಆಗಿತ್ತು, ಈಗ ಅನುಭವವನ್ನ ಪಡ್ಕೊಂಡಿದೀವಿ. ಮತ್ತೆ ಕೃಷಿ ಇಲಾಖೆಯಿಂದ ಈ ಸರ್ಕಾರಿ ಇಲಾಖೆಗಳು ಕೆಲವು ಈಗ ಇತ್ತೀಚೆಗೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಇದಾರೆ, ಟ್ರೈನಿಂಗ್ ಕೊಡ್ತಾ ಇದಾರೆ. ಆ ಎಲ್ಲಾ ಟ್ರೈನಿಂಗ್ ತಗೊಂಡು ಮತ್ತೆ ಎಲ್ಲಿ ನಾವು ಕಳೆದು ಅಲ್ಲೇ ದುಡಿಬೇಕು ಅನ್ನೋ ಒಂದು ಹುಮ್ಮಸ್ಸಿನಿಂದ ಮಾಡ್ತಾ ಇದ್ದೀನಿ. ಈ ಮಾಮೂಲಿ ನಮ್ಮ ಭಾಗದ ನಾಟಿ ತಳಿ ಕುರಿಗಳನ್ನು ಸಾಕಾಣಿಕೆ ಮಾಡೋದಕ್ಕೂ ಆಸ್ಟ್ರೇಲಿಯನ್ ಬ್ರೀಡ್ ಸಾಕಾಣಿಕೆ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ನಾನು ಹೇಳಿದ್ನಲ್ಲ, ಒಂದೇ ಸಮಯದಲ್ಲಿ ಡಬಲ್. ನಾಟಿ ಕುರಿ ರೋಗ ತಡ್ಕೊಳ್ಳುತ್ತೆ, ಯಾವ್ದು ನಾವು ನಾಟಿ ಕುರಿ ಆಗ್ಬೋದು, ಆಡುಗಳು ಆಗ್ಬೋದು, ಈ ಕಾಯಿಲೆಗಳು ಜಾಸ್ತಿ ಬರಲ್ಲ. ಈ ಬ್ರೀಡ್ ತಗೊಂಡಾಗ, ಹೊರಗಡೆ ಆಧುನಿಕ ಬ್ರೀಡ್ ತಗೊಂಡಾಗ ಸ್ವಲ್ಪ ಕಾಯಿಲೆ ಇರುತ್ತೆ, ಅದೇ ಹುಷಾರಾಗಿರ್ಬೇಕು. ನಾನು ಎಡವಿದ್ದೆ ಅಲ್ಲಿ, ಯಾಕೆ ನಾವು ಸಾಕಿದ್ದೆಲ್ಲ ಫಾರಿನ್ ಬ್ರೀಡು, ನಮಗೆ ಅದರ ಆರೈಕೆ ಗೊತ್ತಿಲ್ಲದಲ್ಲೇ ನಾವು ಎಡವಿ ನಾವು ಲಾಸ್ ಮಾಡ್ಕೊಂಡ್ವು. ಇದು ನಾಟಿ ಸಾಕಿದ್ರೆ ಲಾಸ್ ಆಗಲ್ಲ, ಅಂದ್ರೆ ಅನುಭವ ಇಲ್ಲ ಅಂದ್ರು ನಾರ್ಮಲ್ ಆಗಿರೋರು ಸಾಕ್ಬಹುದು, ಸ್ವಲ್ಪ ಆದಾಯ ಕಮ್ಮಿ ಆಗುತ್ತೆ. ನಾವು ಹೈಬ್ರಿಡ್ ತಗೊಂಡಾಗ ಆದಾಯ ಜಾಸ್ತಿ ಬರುತ್ತೆ, ನಮಗೆ ಉಪಕಸಬಲ್ಲಿ ಹಣ ಜಾಸ್ತಿ ಸಂಪಾದನೆ ಮಾಡಬಹುದು. ಈಗ ನಾವು ದೊಡ್ಡ ಪ್ರಮಾಣದಲ್ಲಿ ಕುರಿಗಳ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ತರಹದ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಕೊಟ್ಟಿಗೆ ಏನಿರುತ್ತೆ ಅಥವಾ ತೆಂಗಿನ ಮರದ ನೆರಳು ಏನಿರುತ್ತೆ ಅಲ್ಲಿ ನಾವು ಸಾಕಾಣಿಕೆ ಮಾಡಕ್ ಆಗೋದಿಲ್ಲ. ಈ ರೀತಿ ಆಸ್ಟ್ರೇಲಿಯನ್ ಕುರಿಯನ್ನ ಸಾಕಲಿಕ್ಕೆ ನೀವು ಏನೆಲ್ಲ ತಯಾರಿಗಳನ್ನ ಮಾಡ್ಕೊಂಡ್ರಿ? ಸರ್, ನಾನು ಸುಮಾರು ಒಂದು 500-600 ಕುರಿ ಸಾಕತ್ರ ಸ್ಟಾಲ್ ಬೀಡಿಂಗ್ ಮಾಡಿದೆ, ಅಂದ್ರೆ ಒಂದು ಶೆಡ್ ಮಾಡಿ ಆ ಶೆಡ್ ನಲ್ಲಿ ಒಂದೊಂದು ಭಾಗದಲ್ಲೇ ಕುರಿಗಳನ್ನ ಕೂಡೋ ಅಂತ ಒಂದು ವ್ಯವಸ್ಥೆ ಮಾಡಿದೆ. ಈಗ ಕೂಡು ಮನೆ ಪದ್ಧತಿ ಅಂತಾರೆ, ಅಂದ್ರೆ ಒಂದೇ ಕಡೆ ಒಂದೇ ಸೂರ್ಯನಡಿಯಲ್ಲಿ ಜಾಸ್ತಿ ಕುರಿ ಸಾಕಾಣಿಕೆ ಮಾಡಿ, ಈಗ ಅದೇ ನಾವು ಹೊರಗಡೆ ಬಿಟ್ಟಾಗ ಸುಮಾರು 500 ಕುರಿಗೆ 10 ಎಕರೆ ಜಮೀನಾರ ಬೇಕಾಗುತ್ತೆ. ಇಲ್ಲಿ 1 ಎಕರೆ ಜಮೀನಿರ್ ಸಾಕು, ನಾವು 500-1,000 ಕುರಿ ಸಾಕ್ಬಹುದು. ಅಂದ್ರೆ ಮೇವುಗಳನ್ನ ಕೊರತೆ ಆಗದಂಗೆ ಹೊರಗಡೆ ತಗೋ ತರ ಮಾಡಬೇಕು. ಈಗ ಹೊರಗಡೆ ಬೇರೆ ಜಮೀನ್ ಇಲ್ಲ ಅಂದ್ರೆ ಬೇರೆ ಜಮೀನ್ನ ಬಾಡಿಗೆ ತಗೊಂಡು ಏನೋ ಬೆಳೆದು ಮಾಡ್ಕೋಬಹುದು. ಅಂದ್ರೆ ಸಾಕಾಣಿಕೆ ಮಾಡಕ್ಕೆ 1 ಎಕರೆ ಇದ್ರೆ ಹೆಚ್ಚು ಕಮ್ಮಿ 500-1,000 ಕುರಿನ ಆರಾಮಾಗಿ ಸಾಕ್ಬಹುದು. ಮೇವುಗೆಲ್ಲ ಏನ್ ಮಾಡ್ತಿದ್ರಿ ನೀವು? ನಾನು ಈ ಮೇವು ರೈತರ ಹತ್ರ ತಗೊಂತ ಇದ್ದೆ, ಬೆಳೆದ್ರೆ ರೈತರ ಹತ್ರ ಎಲ್ಲ ತಗೊಂಡು ದುಡ್ಡು ಕೊಟ್ಟು ವಾರಕ್ಕೆ ಮಾಡ್ಕೊಂತ ಇದ್ವು, ಕೆಲವು ಸಾರಿ ಅವ್ರ ಹತ್ರ ಪರಿಚಯ ತಗೊಂಡು ಆಗ್ತಾ ಇದ್ವು. ಆ ರೀತಿ ಮೇಂಟೈನ್ ಮಾಡಬಹುದು, ತೊಂದರೆ ಇಲ್ಲ. ಅಂದ್ರೆ ಅಕ್ಕಪಕ್ಕದಲ್ಲಿ ಜಮೀನುಗಳು ಇರುತ್ತಲ್ಲ ಅಂತನ ವಾರಕ್ಕೆ ಮಾಡ್ಕೊಂಡು ಸಾಕಾಣಿಕೆ ಮಾಡಬಹುದು. ಈಗ ನಮ್ಮ ಭಾಗದಲ್ಲೆಲ್ಲ ಹೇಗೆ ಅಂತ ಅಂದ್ರೆ, ನೀವು ಯಾರನ್ನ ಕೇಳಿದ್ರು ಕೂಡ ಈ ನಾಟಿ ತಳಿ ಕುರಿಗಳೇನಿರುತ್ತೋ ಅಥವಾ ಮೇಕೆ ಏನಿರುತ್ತೋ ಅದನ್ನ ಹೆಚ್ಚು ಇಷ್ಟಪಡ್ತಾರೆ. ಅವರು ಸಭೆ ಸಮಾರಂಭಗಳಿದ್ರೆ ಅಥವಾ ಮನೇಲಿ ಕಾರ್ಯಕ್ರಮಗಳಿದ್ರು ಕೂಡ ನಾಟಿ ತಳಿನೇ ತರ್ತಾರೆ. ಹೀಗಿರುವಾಗ ಬೇರೆ ತಳಿಯಿಂದ ನೀವು ಮಾರಾಟ ಹೆಂಗ್ ಮಾಡ್ತಾ ಇದ್ರಿ? ಈಗ ATM ಇದ್ದಂಗೆ ಕುರಿ ಆಡು ಸಾಕಾಣಿಕೆ ಮಾಡಿದ್ರೆ ನಮಗೆ ದುಡ್ಡಿಲ್ಲ ಅಂದ್ರೆ ತಕ್ಷಣ, ಈಗೇನ್ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಆ ರೀತಿ ಇದೆ ವಾತಾವರಣ ಇದೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಈ ಮಾಂಸ ಸಿಗದೆ ಕಷ್ಟ ಆಗಿದೆ. ಈಗ ನಾವು ಈಗ ಕೊರತೆ ಹೇಗೆ ಅಂದ್ರೆ, ನಾವು ಬೆಳೀತಾ ಇರೋದು ಯಾವ್ದ ಮೂಲೆಗೂ ಸಾಲ್ತಾ ಇಲ್ಲ. ಈಗ ಏನ್ ನಾವು ಆಡು ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ, ನಮ್ಮ ದೇಶದ ಒಂದು ಮಾಹಿತಿ ಪ್ರಕಾರ 18-20% ನಾವು ಮಾಂಸಹಾರ ಕೊಡಕ್ ಆಗ್ತಾ ಇರೋದು. ಈಗ ನಾವು ಹಳ್ಳಿ ಸಾಕಾಣಿಕೆ ಮಾಡಿರೋ ಮರಿಗಳಿಂದ ಈ ಕಡಿಮೆ ಪ್ರಮಾಣದ ಇದರಿಂದ ನಾವು ಹೊಲಸಕ್ ಆಗಲ್ಲ ಎಲ್ಲರಿಗೂ. ಈಗ ನೋಡಿ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾಟಿ ಕೋಳಿ ಸಾಕಿದೀವಿ, ನಾಟಿ ಕೋಳಿ ಎಷ್ಟೇ ಸಾಕಿದ್ರು ಅವ್ರಿಗೆ ತಿನ್ನೋಕ್ ಮಾತ್ರ ಆಗುತ್ತೆ. ಬೈಲರ್ ಕೋಳಿ ಬಂದಿಲ್ಲ ಅಂದ್ರೆ ಮಾಂಸದ ಕೊರತೆ ಎಷ್ಟಾಗ್ತಿತ್ತು? ಇವತ್ತ ಏನ್ ಮಾಂಸದ ಕೋಳಿ ಮಾಂಸದ ಕೊರತೆಯನ್ನ ಬೈಲರ್ ಕೋಳಿ ನೀಗಿಸ್ತಾ ಇದೆ. ಅದೇ ರೀತಿ ನಾಟಿ ಮರಿ ಮಾಂಸದ ಕೊರತೆಯನ್ನ ಈ ಹೈಬ್ರಿಡ್ ಬ್ರೀಡ್ಗಳಿಂದ ತಗೊಂಡ್ರೆ ಈ ಮಾಂಸದ ಕೊರತೆಯನ್ನ ನೀಗಿಸಬಹುದು. ಈ ಮೇವನ್ನ ಸಾಮಾನ್ಯವಾಗಿ ನಾವು ಹಂಗೆ ಹಾಕೋದಕ್ಕೂ ಅದನ್ನ ಸ್ವಲ್ಪ ಮೌಲ್ಯವರ್ಧನೆ ಮಾಡಿ ಅಂತ ಅಂದ್ರೆ ಸೈಲೇಜ್ ಅಂತ ಹೇಳಿ ಎಲ್ಲ ಸಾಮಾನ್ಯವಾಗಿ ಕರೀತಾರೆ, ಆತರ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ನೀವು ಸೈಲೇಜ್ ಏನಾದ್ರು ಮಾಡ್ಕೊಂಡಿದ್ರೆ? ನಾನು ಸೈಲೇಜ್ನ ಸುಮಾರು 15 ವರ್ಷ ಹಿಂದೆ ಹೇಳಿದ್ನಲ್ಲ, 500 ಕುರಿ ಸಾಕಾಣಿಕೆ ಮಾಡಿದಾಗ ನಾನು ಸೈಲೇಜ್ ಮಾಡ್ತಾ ಇದ್ದೆ. ನಮ್ಮ ಹೆಚ್ಚಿನ ನಮ್ಮ ಚಂದ್ರಾಭರಣ ತಾಲೂಕಲ್ಲಿ ಪ್ರಪ್ರಥಮವಾಗಿ ನಾನೇ ಮಾಡಿದ್ದೀನಿ ಅಂತ ಅನ್ಕೊಂತಿದ್ದೀನಿ. ಅದು ಹೇಳ್ಕೊಳ್ಳೋದಲ್ಲ, ಆದ್ರೂ ಆ ಟೈಮಲ್ಲಿ ಯಾರು ಮಾಡ್ತಾ ಇರಲಿಲ್ಲ. ನಾನು ಒಂದು ಸಮಯಕ್ಕೆ 30-40 ಎಕರೆ ಬೆಳೆಯುವಂತ ಜೋಳನ ಸೈಲೇಜ್ ಮಾಡ್ತಾ ಇದ್ದೆ. 4-5 ಟ್ಯಾಂಕರ್ ಬಂಕರ್ಗಳು ಮಾಡಿದ್ದೆ. ಒಂದೊಂದು ಬಂಕರ್ 100-150 ಟನ್ ಲೋಡ್ ಆಗ್ತಾ ಇತ್ತು. ಆ ರೀತಿ ಆಗ್ಲೇ 500 ಕುರಿಗೆ ಮೇವಿನ ಕೊರತೆಯನ್ನು ಇದರಲ್ಲೂ ಕೂಡ ನಾನು ವ್ಯತ್ಯಾಸ ಮಾಡ್ಕೊಂತ ಇದ್ದೆ. ವರ್ಷದಲ್ಲಿ 2 ಸಾರಿ ಒಂದ್ಸರಿ 200-300 ಟನ್ ಮಾಡಿಕೊಂಡು ಅದನ್ನ ಪ್ರತಿದಿನ ಒಂದೊಂದು ಕುರಿಗೆ 6-7 ಕೆಜಿ ಕೊಟ್ಕೊಂಡು ಬರ್ತಾ ಇದ್ದೆ. ಹಾಗಾಗಿ ಮೇವಿನ ಕೊರತೆಯನ್ನು ನಾನು ಅಲ್ಲಿ ಸರಿದಿಸ್ತಾ ಇದ್ದೆ. ಈಗ ನೇರವಾಗಿ ಎಲ್ಲಾ ಟೈಮಲ್ಲಿ ಸಿಗಲ್ಲ, ಅಂತ ಟೈಮಲ್ಲಿ ಸೈಲೇಜ್ ಅಂತ ತುಂಬಾ ಚೆನ್ನಾಗಿದೆ. ಮತ್ತೆ ಪ್ರಾಣಿಗಳು ಕೂಡ ಅದನ್ನ ನಾವು ಒಳ್ಳೆ ಹಬ್ಬದ ಹುಡುಗ ತರ ತಿನ್ನುತ್ತವೆ. ಒಳ್ಳೆ ಪೋಷಕಾಂಶ ಇರುತ್ತೆ ಅದರಲ್ಲಿ. ಅಂದ್ರೆ ಏನು ಅಂದ್ರೆ ಸೈಲೇಜ್ನ ತುಂಬಾ ಹುಷಾರಾಗಿ ಮಾಡಬೇಕು. ಸ್ವಲ್ಪ ವ್ಯತ್ಯಾಸ ಫಂಗಸ್ ಬಂದ್ರೆ ಪ್ರಾಣಿಗಳ ಒಂದು ಆರೋಗ್ಯ ತುಂಬಾ ಪರಿಣಾಮ ಬೀರುತ್ತೆ. ಸೈಲೇಜ್ ಮಾಡೋದಕ್ಕಿಂತಲೂ ಮಾಡಿದ್ಮೇಲೆ ಅದನ್ನ ಯಾವ ರೀತಿ ಉಪಯೋಗಿಸಬೇಕು ತಿಳ್ಕೊಂಡು ಮಾಡಬೇಕು. ನಂದು ಒಂದು ರೀತಿಲಿ ನಾನು 100-150 ಮಾಡಿದ್ದೆ ನನ್ನ ಪ್ರಾಣಿಗಳಿಗೆ ತೊಂದರೆ ಆಗಿದ್ದು. ನಾನು ಅದೇ ಇವತ್ತು ನನ್ನ ಎಲ್ಲಾ ಸ್ನೇಹಿತರಿಗೆ ಹೇಳ್ತೀನಿ, ಯಾರೇ ಸೈಲೇಜ್ ಮಾಡಿದ್ರೆ ನಮ್ಮನ್ನೊಂದ್ಸರಿ ಕೇಳಿ. ಯಾಕೆಂದ್ರೆ ನಮ್ಗೆ ಅನುಭವ ಆಗಿ ನಾವು ಯಾವ ರೀತಿ ಮಾಡಬೇಕು ತಿಳ್ಕೊಂಡು ಅದಕ್ಕೋಸ್ಕರ ಈಗ ಶುರು ಮಾಡಿದ್ದೆ ನಾನು. ಯಾವುದೇ ಮಾಡಿದ್ರು 10-15 ಟನ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಪ್ರಾಣಿಗಳಿಗೆ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಒಳ್ಳೆ ಆಹಾರ ಸೈಲೇಜ್. ಸೈಲೇಜ್ ನೀವು ಹೆಂಗ್ ಮಾಡ್ಕೊಂಡಿದ್ರಿ, ಹೆಂಗ್ ಮಾಡ್ಬೇಕು ಅದ್ರ ಬಗ್ಗೆ ಹೇಳಿ. ನಾನು ಸೈಲೇಜ್ ಮಾಡೋಕ್ಕೂ ಆಂಧ್ರದಲ್ಲಿ ಹೋಗಿ ತಿಳ್ಕೊಂಬಂದಿದ್ದೆ. ಕೋಲಾರದಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಸೈಲೇಜ್ ಮಾಡಿದ್ದಾರೆ. ಅಲ್ಲೆಲ್ಲ ಹೋಗಿ 2-3 ದಿನ ಅವ್ರ ಹತ್ರನೇ ಇದ್ದು ಅವರು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಸೈಲೇಜ್ ತಯಾರು ಮಾಡಬೇಕು ಅನ್ನೋ ಒಂದು ಮಾಹಿತಿ ತಿಳ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೆ. ನನ್ನ ಸೈಲೇಜ್ ತುಂಬ 90-99 ಭಾಗ ಚೆನ್ನಾಗಿ ಬಂದಿತ್ತು ನನ್ನ ಸೈಲೇಜ್. ಹಾಗಾಗಿ ಯಾರು ಸೈಲೇಜ್ ಮಾಡೋವಂಥವ್ರು ಅನುಭವ ಅದನ್ನ ಕೇಳ್ಕೊಂಡು ಮಾಡೋದು ತುಂಬ ಒಳ್ಳೇದು. ಸೈಲೇಜ್ ಅಲ್ಲಿ ಒಂದು ಮೇವಿರುತ್ತಲ್ಲ, ಅದನ್ನ ಹೆಂಗೆ ತುಂಬಾ ಹದವಾಗಿ ಮಾಡೋಂಥದ್ದು ಆರಾಮಾಗಿ ಅದೇ ಆಗ್ಬಿಡುತ್ತೆ. ಅದು ಕೆಲವೊಂದು ಕೆಮಿಕಲ್ ಇದೆ, ಬೆಲ್ಲ ಇದೆ, ಮೊಸರಿದೆ, ಇದೆಲ್ಲ ಒಂದು ಒಂದು ಹಂತದಲ್ಲಿ ಮಿಶ್ರಣ ಮಾಡಿ ಮಾಡಿದಾಗ ಎಂತವರು ಮಾಡ್ಬೋದು. ಅದು ಯಾವುದೇ ಕಷ್ಟದ ಕೆಲಸ ಅಲ್ಲ. ಸಾಮಾನ್ಯ ರೈತನು ತಿಳ್ಕೊಂಡು ಮಾಡುವಂತ ಒಂದು ನಿಮ್ಮ ಮನೇಲಿ ಮಾಡಬಹುದು. ನಿಮ್ಮಲ್ಲಿ ಒಂದು ನೀರಿನ ಡ್ರಮ್ ಇದೆ, ಡ್ರಮ್ ಒಳಗೆ ಮಾಡಬಹುದು, ಪ್ಲಾಸ್ಟಿಕ್ ಚೀಲದಲ್ಲಿ ಮಾಡಬಹುದು. ತುಂಬಾ ಸರಳವಾದ ವಿಧಾನ ಅದು ಸೈಲೇಜ್ ಮಾಡೋದು. ಪ್ರತಿಯೊಬ್ಬರು ಮಾಡಬಹುದು. ನಿಮಗೇನೋ ಮಾಹಿತಿ ಬೇಕು, ಯಾರೋ ಮಾಡೋಂತರಿದ್ರೆ ಖಂಡಿತ ನಾನು ಅವ್ರಿಗೆ ನಾನೇ ಅವ್ರ ಸ್ಥಳಕ್ಕೆ ಹೋಗಿ ನಿಂತ್ಕೊಂಡು ಮಾಡ್ಕೊಂಡು ಬರ್ತೀನಿ ಬೇಕಾದ್ರೆ. ಖರ್ಚು ಜಾಸ್ತಿ ಬರುತ್ತಾ ಸೈಲೇಜ್ಗೆ? ಇಲ್ಲ, ಖರ್ಚೇನು ಬರಲ್ಲ. ಜೋಳ ಬೆಳೆಯದೇ ಖರ್ಚು, ಏನ್ ಬೆಲ್ಲ ಉಪ್ಪು ಮೊಸರು ಅಷ್ಟೇ, ಖರ್ಚೇ ಇಲ್ಲ. ಒಂದು ಟನ್ಗೆ ಏನು ಒಂದು 100 ರೂಪಾಯಿನ ಖರ್ಚು ಬರಲ್ಲ. ನೀವು ಬೆಳೆಯದೇ ಖರ್ಚು, ಯಾವ್ದು ಏನ್ ಜೋಳ ಬೆಳಿತಾರೆ ಅದೇ ಖರ್ಚಾಗೋದು. ಸೈಲೇಜ್ ಮಾಡಕ್ಕೆ ಯಾವ್ದೇ ಖರ್ಚು ಇಲ್ಲ, ಅದನ್ನ ಮಾಡೋ ವಿಧಾನದಲ್ಲಿ ಮಾಡ್ಬೇಕಷ್ಟೇ. ಮಾಡೋ ವಿಧಾನದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಸೈಲೇಜ್ಗಳನ್ನ ಮಾಡ್ಕೊಳ್ಳೋದು ಒಳ್ಳೇದು, ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾಡೋದು ಒಳ್ಳೇದು? ಸಣ್ಣ ಪ್ರಮಾಣದಲ್ಲಿ ಮಾಡೋದೇ ಒಳ್ಳೇದು. ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದ್ರೆ ಅಷ್ಟೇ ಬಗೆಯ ಪ್ರಾಣಿಗಳು ಬೇಕು. ಈಗ 100 ಟನ್ ಮಾಡ್ತೀನಿ, ಅದ್ರ ಉಪಯೋಗಿಸುವಂತ ಅವಕಾಶ ಇರಬೇಕು. ನೀವು 100 ಟನ್ ಮಾಡಿಬಿಟ್ಟು ಕಮ್ಮಿ ಇಟ್ಕೊಳತ್ತಲ್ಲ, ಒಂದ್ಸರಿ ಅದನ್ನ ತೆಗಿಯೋ ಶುರು ಮಾಡಿದ್ರೆ ಖಾಲಿ ಮಾಡಬೇಕು. ಇಲ್ಲ ಅದು ಫಂಗಸ್ ಬಂದು ಅದೇ ವಿಷಾಹಾರ ಆಗ್ಬಿಡುತ್ತೆ, ಪಾಯ್ಸನ್ ಆಗ್ಬಿಡುತ್ತೆ. ಹಂಗಾಗಿ ಬಹಳ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು. ಏನು ಸೈಲೇಜ್ ಇದೆಯೋ ಅದನ್ನ ಮಾಡೋ ಪ್ರತಿಯೊಬ್ಬರು ಕೂಡ ಬಹಳ ಜಾಗರೂಕತೆಯಿಂದ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತೀರಿ. ನೀವು 10 ಕುರಿ ಸಾಕಿದ್ರು ಸೈಲೇಜ್ ಮಾಡಬಹುದು, 100 ಕುರಿ ಮಾಡಿದ್ರು ಮಾಡಬಹುದು. ನಿಮ್ಮ ಪ್ರಾಣಿಗಳ ಒಂದು ಸಂಖ್ಯೆ ಮೇಲೆ ಸೈಲೇಜ್ನ ಮಾಡ್ಕೋಬಹುದು. ನೀವು ಕಡಿಮೆ ಪ್ರಾಣಿ ಇಟ್ಕೊಂಡು ಜಾಸ್ತಿ ಸೈಲೇಜ್ ಮಾಡ್ಕೊಂಡ್ರು ತೊಂದ್ರೆ, ಕಡಿಮೆ ಮಾಡಿ ಜಾಸ್ತಿ ಪ್ರಾಣಿ ಇಟ್ಕೊಂಡ್ರು ತೊಂದ್ರೆ. ಹಾಗಾಗಿ ನಮ್ಮ ವ್ಯವಸ್ಥೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು ಎಲ್ಲರಿಗೂ ಒಳ್ಳೇದು. ಪ್ರತಿಯೊಬ್ಬರು ಮಾಡಿ. ಸೈಲೇಜ್ ತುಂಬಾ ಉಪಯುಕ್ತವಾದ ಆಹಾರ ಪ್ರಾಣಿಗಳಿಗೆ. ಬಹಳ ಒಳ್ಳೇದು, ಅದನ್ನ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಈ ಕೋಳಿ ಸಾಕಾಣಿಕೆಯನ್ನ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? ನಾನು ಕೋಳಿ ಸಾಕಾಣಿಕೆ ಸುಮಾರು ಒಂದು 10-15 ವರ್ಷ ಹಿಂದೆನೆ ಒಂದು 200-300 ನಾಟಿ ಕೋಳಿ ಮಾಡಿದ್ದೆ. ನಂದೇ ಅದು ಹೋಟ್ಲ್ ಇದ್ದುದರಿಂದ ನನಗೆ ತುಂಬಾ ಅನುಕೂಲ ಆಯ್ತು. ನಾನೇ ನಾಟಿ ಕೋಳಿ ಸಾಕಿ ಲೈವ್ ಆಗಿ ನಮ್ಮ ಗ್ರಾಹಕರಿಗೆ ನಾಟಿ ಕೋಳಿ ಊಟ ಕೊಡ್ತಾ ಇದ್ದೆ. ನಮ್ದು ಬೆಂಗಳೂರು ಮಂಗಳೂರು ರೋಡ್ನಲ್ಲಿ ನಮ್ದೇ ಒಂದು ಡಾಬಾ ಇರೋದ್ರಿಂದ ನನಗೆ ಒಳ್ಳೆ ಆದಾಯ ತಂದು ಕೊಡ್ತು ನಾಟಿ ಕೋಳಿ. ನನ್ನ ಗ್ರಾಹಕರಿಗೆ ಅವ್ರು ಯಾವ ಕೋಳಿ ತೋರಿಸ್ತಾರೆ ಆ ಕೋಳಿನ ಆಹಾರ ಮಾಡ್ಕೊಡೋ ಒಂದು ವ್ಯವಸ್ಥೆ ಮಾಡಿದ್ವು. ಹಾಗಾಗಿ ನಾಟಿ ಕೋಳಿಲಿ ಒಳ್ಳೆ ಹಣ ಸಂಪಾದನೆ ಆಯ್ತು. ಅದೇ ರೀತಿ ಮೊಲ ಸಾಕಾಣಿಕೆ ಕೂಡ ಮಾಡಿದ್ದೆ. ಅದರಲ್ಲೂ ಕೂಡ ನನಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಎಲ್ಲೂ ಮೊಲದ ಮಾಂಸಾಹಾರ ಊಟ ಇರಲಿಲ್ಲ. ನಂದು ಒಂದು ಹೋಟ್ಲ ಇದ್ದುದರಿಂದ ತುಂಬಾ ಚೆನ್ನಾಗಿ ನಡೀತು. ನೀವು ಅಂತ ಉಪಯೋಗಿಸ್ಕೊಳ್ಳೋರು ಖಂಡಿತವಾಗ್ಲೂ ಮಾಡಿ ಒಳ್ಳೆ ಗ್ರಾಹಕರು ಸಿಗ್ತಾರೆ. ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾಟಿ ಕೋಳಿಗಳನ್ನು ಸಾಕತ್ತಾರೆ. ಅವ್ರ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟು ಸಾಕತ್ತಾರೆ. ಒಂದು 10-15-20-50 ಕೂಡ ಸಾಕಾಣಿಕೆಯನ್ನು ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ನಾನು ಇದನ್ನು ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀನಿ ಅಂತ ಅನ್ನುವಾಗ, ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಮೊದಲು ನಮ್ಮ ಅನುಭವ ಕೊರತೆ ಸಾಲಲ್ಲ. ಈಗ ಇಲಾಖೆಗಳಿದೆ, ಪಶುವೈದ್ಯಕೀಯ ಇಲಾಖೆ ಇದೆ, ಹಾಸನಲ್ಲಿದೆ, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ನೀವು ಯಾವ ಪ್ರಮಾಣ ಮಾಡ್ತೀರಿ ಸಣ್ಣದ ದೊಡ್ಡ ಪ್ರಮಾಣದ ಸಹಕಾರ ನೀಡ್ತಾರೆ. ಡಾಕ್ಟರ್ಗಳಂತೂ ಈಗ ನಿಂತಿದ್ದಾರೆ ರೈತರ ಪರವಾಗಿ. ಅವ್ರು ಏನೇ ಸಹಕಾರ ಬೇಕು ಅಂದ್ರೆ ನೀವು ಯಾವ ಪ್ರಮಾಣದ ಮಾಡ್ತೀರಾ ಆ ಪ್ರಮಾಣದ ಸಹಾಯನ ಮಾಡ್ತಾ ಇದಾರೆ. ಮತ್ತೆ ಜೊತೆಗೆ ಅವರೇ ಬಂದು ನೀವು ಮಾಡುವಂತ ಜಾಗದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ವಿವರಗಳು ಹೇಳ್ತಾರೆ. ಇಷ್ಟೇ ಕೋಳಿ ಯಾವ ಕೋಳಿ ಸಾಕಬೇಕು, ಮಾಂಸಕ್ಕೆ ಒಂದು ಜಾತಿ ಕೋಳಿ ಇದೆ, ಮೊಟ್ಟೆಗೆ ಇದೆ. ಇದನ್ನ ನೀವು ಆತರ ದೊಡ್ಡ ಪ್ರಮಾಣ ಮಾಡೋರು ನೇರವಾಗಿ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಏನು ಪಶು ಇಲಾಖೆ ಇದೆ ಅಲ್ಲಿ, ಅಲ್ಲೇ ಒಂದು ಘಟಕ ಇದೆ, ಅದಕ್ಕೆ ಅಂತ ಡಾಕ್ಟರ್ಸ್ ಇದಾರೆ. ಅವ್ರು ನಿಮ್ಗೆ ಯಾವ ಪ್ರಮಾಣದಲ್ಲಿ ಮಾಡ್ತೀರಾ ಅಂತ ನಿಮ್ಗೆ ಎಲ್ಲ ವಿವರಣೆ ಕೊಡ್ತಾರೆ. ವಿವರಣೆ ತಗೊಂಡ್ ಮಾಡಿ, ದಯಮಾಡಿ ಆತುರ ಮಾಡಿ ಲಾಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ನಾವು ರೈತರು ಒಂದೊಂದು ಪೈಸಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ, ಅದನ್ನ ಉಪಯೋಗಿಸ್ಕೋಬೇಕು. ನೇರವಾಗಿ ಯಾವುದೇ ಕಾರಣಕ್ಕೂ ಸಣ್ಣ ಪ್ರಮಾಣದಲ್ಲಿ ಮಾಡಿ. ನಿಮ್ ಮನೇಲಿ 10-20 ಸಾಕಾದ್ರೆ ನಮ್ಗೆ ಡಾಕ್ಟರ್ಗಿಂತ ನಮ್ಗೆ ಅನುಭವ ಜಾಸ್ತಿ ಇರುತ್ತೆ. ಆದ್ರೆ ದೊಡ್ಡ ಪ್ರಮಾಣ ಹೋದಾಗ ನಮ್ಮ ಅನುಭವ ಏನೇನು ಅಲ್ಲ. ದಯಮಾಡಿ ಟ್ರೈನಿಂಗ್ ಕೊಡ್ತಾರೆ, ಜೊತೆಗೆ ನೀವು ಯಾವುದೇ ಸಮಯದಲ್ಲಿ ಇಲಾಖೆಯ ಬಿಡುವ ಸಮಯದಲ್ಲಿ ಹೋದ್ರೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದಾರೆ. ನಾನು ಕೂಡ ಈಗಾಗಲೇ ಟ್ರೈನಿಂಗ್ ತಗೊಂಡೆ, ನನಗೀಗ ನನಗೆ ಅನುಭವ ಇದ್ರೂ ಹೊಸ ಹೊಸ ಒಂದು ಮಾಹಿತಿಗಳನ್ನ ಪಡ್ಕೊಂಡೇ ಸಾಕ್ತಾ ಇದ್ದೀನಿ. ಬಾಯ್ಲರ್ ಕೋಳಿಯಿಂದ ಕೂಡ ಸಾಕಾಣಿಕೆ ಮಾಡ್ತಿರಲ್ವಾ? ನಾಟಿ ಕೋಳಿ ಸಾಕ್ತಾ ಇದ್ದ ಬೈರ ಕೋಳಿ ಯಾಕೆ ಮಾಡಬಾರ್ದು ಅನಿಸ್ತು. ಯಾಕೆಂದ್ರೆ 45-50 ದಿನದ ಒಂದು ಬೆಳೆ ಅದು, ಅದನ್ನು ಕೂಡ ನಾವು ಮಾಡೋಣ ಅಂತ ಒಂದು 8,000 ಕೋಳಿಗೆ ಒಂದು ಶೆಡ್ ಮಾಡಿದ್ದೀನಿ. ಜನವರಿಲಿ ಈಗ ಮರಿ ಬಿಡ್ತಾ ಇದ್ದೀನಿ. ಅದು ಕೂಡ ನಮ್ಮ ಇಲಾಖೆಯವರೇ ಕರ್ಕೊಂಡೋಗಿ ಫಾರಂ ಕೋಳಿ ಮಾಡುವಂತ ಜಾಗದಲ್ಲೆಲ್ಲ ನಮಗೆ ಪರಿಚಯ ಮಾಡಿಕೊಟ್ರು. ಪಶು ಇಲಾಖೆಯವರ ಒಂದು ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಕರ್ಕೊಂಡು ನಮಗೆ ತೋರಿಸಿದ್ದಾರೆ. ಹಾಗಾಗಿ ಅದನ್ನ ಈ ಶೀಘ್ರದಲ್ಲೇ ಒಂದು 8,000 ಕೋಳಿಯಿಂದ ನಾನು ಬಿಡ್ತಾ ಇದ್ದೀನಿ. ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಿ, ಮತ್ತೆ ಆಧುನಿಕವಾದಂತಹ ಏನ್ ತಂತ್ರಜ್ಞಾನ ಇದೆಯೋ ಅದನ್ನ ಬಳಕೆ ಮಾಡ್ಕೊಂಡು ಮಾಡ್ತಾ ಇರೋಂಥದ್ದು ಹೇಗೆ, ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಂಡಿದ್ದೀರಾ ಅಲ್ಲಿ? ಕೋಳಿ ಸಾಕಾಣಿಕೆಯಲ್ಲಂತೂ ತುಂಬಾ ಬದಲಾವಣೆ ಆಗಿದೆ. ಈಗ ಮೊದಲ ತರ ಅಲ್ಲ, ಈಗಂತೂ ತುಂಬಾ ಆಧುನಿಕ ಪದ್ಧತಿ ಬಂದಿದೆ. ಅದು ಸಾಮಾನ್ಯ ಮಧ್ಯಮ ವರ್ಗದ ಜನ ಅಷ್ಟೊಂದು ಆಧುನಿಕ ಮಟ್ಟದ ಫಾರ್ಮ್ ಮಾಡೋದು ಕಷ್ಟ ಆಗುತ್ತೆ. ನಾನೀಗಾಗಲೇ ತಮಿಳ್ನಾಡು, ಆಂಧ್ರ ಎಲ್ಲ ಒಂದು ಆ ರೈತರು ಏನು ಮಾಡಿದರೆ ಆಧುನಿಕ ಪೌಲ್ಟ್ರಿ ಫಾರ್ಮ್ ಮಾಡಿದರೆ ಅಲ್ಲೆಲ್ಲ ಸಂದರ್ಶನೆ ಮಾಡಿ ಬಂದಿದ್ದೀನಿ. ಅಲ್ಲಿ ತಿಳಿದ ಮಾದರಿ ಅಂದರೆ ಕೋಟಿಗಟ್ಟಲೆ ಬಂಡವಾಳ ಹಾಕೋರಿಗೆ ದೊಡ್ಡ ಪ್ರಮಾಣ ಆಧುನಿಕತೆಯಲ್ಲಿ ಮಾಡಬಹುದು. ಅದನ್ನೇ ನಾನೀಗ ಏನೋ ಒಂದು ಹೊಸ ಯೋಚನೆ ಮಾಡ್ತಾ ಇದ್ದೀನಿ. ಅವರ ದೊಡ್ಡ ಪ್ರಮಾಣದ ಏನು ಆಧುನಿಕ ಮಾಡಿದರೆ ನಮ್ಮಲ್ಲಿ ಸಿಗೋದನ್ನೇ ಉಪಯೋಗಿಸ್ಕೊಂಡು ಆಧುನಿಕ ಪದ್ಧತಿ ಯಾಕೆ ಮಾಡಬಾರ್ದು ಅಂತ ನನ್ನ ಫಾರಂಗೆ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಸಿ ಫಾರಂ ಅಂತ ಇದ್ದಾರೆ, ಅದು ಏರ್ ಕಂಡೀಷನಲ್ಲೇ ಆಗ್ತಾ ಇದೆ. ನನ್ನ ಸಣ್ಣ ಪ್ರಮಾಣದಲ್ಲೇ ಯಾಕೆ ಮಾಡಬಾರ್ದು ಅಂತ ಈಗ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ. ಇಸಿ ಫಾರಂ ಅನ್ನೋದನ್ನ ನಮ್ಮ ಸಾಮಾನ್ಯ ರೈತರು ಶೆಡ್ ಮಾಡಿದಾರಲ್ಲ, ಆ ಶೆಡ್ಗೇನೆ ನಾವು ಇಸಿ ಫಾರಂ ತರ ಯಾಕೆ ಮಾಡಬಾರ್ದು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಇಸಿ ಫಾರಂ ಅಂದ್ರೆ? ಇಸಿ ಫಾರಂ ಅಂದ್ರೆ ಎಕನಾಪಿಕ್ ಕೂಲರ್ ಅಂತ, ಅಂದ್ರೆ ನ್ಯಾಚುರಲ್ ಆಗಿ ಕೂಲ್ ಆಗುತ್ತೆ ಶೆಡ್. ತಣ್ಣಗಿರ ವಾತಾವರಣ ಬೇಕು ಕೋಳಿಗಳಿಗೆ. ಎ ಸಿ ಅಂದ್ರೆ ಒಂದು ಏರ್ ನಲ್ಲಿ ಕೂಲ್ಡ್ ಮಾಡಿ ಫ್ಯಾನ್ ಅಲ್ಲಿ ಹೊರಗಡೆ ಬಿಡ್ತಾರೆ, ಅಂದ್ರೆ ಒಳಗಡೆ ಯಾವಾಗಲೂ ತಂಪಾಗಿರುತ್ತೆ. ಅದು ಆಟೋಮೆಟಿಕ್ ಆಗಿ ನಾವು ಅಲ್ಲಿ ಯಾವ್ದು ಮೇಂಟೆನೆನ್ಸ್ ಇರಲ್ಲ. ಆಹಾರ ಕೂಡ ಆಟೋಮೆಟಿಕ್ ಆಗಿ ಹೋಗುತ್ತೆ, ಏರ್ ಕೂಡ ಆಟೋಮೆಟಿಕ್ ಕೂಲ್ ಆಗುತ್ತೆ. ಅದನ್ನ ಇಸಿ ಫಾರ್ಮ್ ಅಂತ ಹೇಳ್ತಾರೆ. ನಮ್ಮ ಈಗ ನಾವು ಏನು 3 ದಶಕದಿಂದ ಮಾಡ್ತಾ ಇದೀವಿ, ನಾರ್ಮಲ್ ಪದ್ಧತಿ ಅದು, ಇದೇ ನಾವು ಆಧುನಿಕತೆ ತಿಳ್ಕೊಂಡಿದೀವಿ. ಇದಕ್ಕಿಂತಲೂ ಮುಂದುವರಿದೆ ಪೌಲ್ಟ್ರಿ ಫಾರ್ಮ್. ನಾವು ಸಣ್ಣ ಫಾರ್ಮ್ ಮಾಡಬಹುದು. ಯಾಕೆ ಸಾಮಾನ್ಯವಾಗಿ ಏನು ನಮ್ಮ ರೈತರು ಈ ಕೋಳಿ ಶೆಡ್ ಮಾಡಿದರೆ ಅದಕ್ಕೆ ಅರೆ ಇಸಿ ಫಾರ್ಮ್ ತರ ಮಾಡ್ಕೊಂಡು ಅವ್ರ ತರನೇ ನಾವು ಆಧುನಿಕವಾಗಿ ಬೆಳಿಬಹುದು. ಈಗ 8,000 ಕೋಳಿ ತುಂಬಾ ದೊಡ್ಡ ಪ್ರಮಾಣ ಆಯ್ತಲ್ವಾ? ಹೌದು, ದೊಡ್ಡ ಪ್ರಮಾಣ ಆಯ್ತು. ಅದು ತಕ್ಕಂತೆ ಅವರು ಏನು ಇಸಿ ಫಾರ್ಮ್ ಅಂತ ಮಾಡ್ತಾರೆ ಅದೇ ಮಾದರಿಯಲ್ಲಿ ಶೆಡ್ ಮಾಡಿದೀನಿ. ಆದ್ರೆ ಇಸಿ ಫಾರ್ಮ್ ಮಾಡಲ್ಲ, ನಮ್ಮ ಸ್ಥಳೀಯವಾಗಿ ಸಿಗುವಂತ ಪದಾರ್ಥನ ಉಪಯೋಗಿಸ್ಕೊಂಡು ಇಸಿ ಫಾರ್ಮ್ ತರ ಮಾಡಿ ಏನೋ ಒಂದು ವಸ್ತನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಈಗ ನಾಟಿ ಕೋಳಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಾಕಬೇಕು ಅಂತ ಹೇಳಿ ಮತ್ತೆ ತೀರ್ಮಾನ ಮಾಡಿದಿರಿ? ಹೌದು ಸರ್, ಅದನ್ನು ಒಂದು ಪಕ್ಕದಲ್ಲೇ ಮಾಡಿದೀನಿ. ಅದು ಯಾಕೆಂದ್ರೆ ಮೂಲ ಕಸಬಹುದು, ನಾವು ಈಗ ಹೊಸದಾಗಿ ಬಂದಿದೆ ಅಂತ ಮೂಲ ಕಸಬು ಬಿಡೋದು ಬೇಡ. ಅದನ್ನು ಕೂಡ ಈಗ ಎಲ್ಲ ನಮ್ಮ ಹಾಸನ ಜಿಲ್ಲಾ ಏನು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರೆ ಯುವಕರು ಅವರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಂಘ ತರ ಮಾಡಿ ನಾಟಿ ಕೋಳಿ ಬೆಳವಣಿಗೆ ಮಾಡೋಣ ಅಂತ ಒಂದು ಹುಮ್ಮಸ್ಸು ಇದೆ. ಅದಕ್ಕೆ ಕೂಡ ನಮ್ಮ ಸ್ನೇಹಿತರುಗಳಿಗೆಲ್ಲ ಫೋನ್ ಮಾಡ್ತಾ ಇದಾರೆ, ಎಲ್ಲ ಸೇರ್ಕೊಂಡು ಒಂದು ಗುಂಪು ಮಾಡಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಒಂದು ಮಾರಾಟ ಮಾಡೋ ತರ ಮಾಡೋಣ ಅಂತ ಹೇಳ್ತಿದ್ದಾರೆ. ನಾನು ಕೂಡ ಅದಕ್ಕೆ ಉತ್ಸಾಹಿ ಆಗಿದ್ದೀನಿ. ಈಗಾಗಲೇ ಕೆಲವು ಜನ ಫೋನ್ ಮಾಡಿ ಒಂದ್ ಕಡೆ ಸೇರ್ಕೊಂಡು ಮಾತನಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಈ ನಾಟಿ ಕೋಳಿ ಸಾಕಾಣಿಕೆದಾರರು ಮತ್ತೆ ಮಾರಾಟ ಮಾಡೋದು ಯಾವ ರೀತಿ ಅಂತ ಒಂದು ಸಂಘಟನೆ ಆಗ್ತಾ ಇದೆ. ಹೋಟೆಲ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸುಮಾರು 35 ವರ್ಷದಿಂದ ಹೋಟೆಲ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಇದೆ? ಈಗಲೂ ಕೂಡ ಹೋಟೆಲ್ ಇದೆ. ಕೃಷಿಯನ್ನು ಮಾಡ್ಕೊಂಡು ಈ ಕೋಳಿ ಮತ್ತೆ ಕುರಿನೂ ಸಾಕಾಣಿಕೆ ಮಾಡ್ಕೊಂಡು ಹೋಟೆಲ್ನು ಕೂಡ ನಿರ್ವಹಣೆ ಮಾಡೋದು ಕಷ್ಟ ಆಗೋದಿಲ್ವಾ? ಇಲ್ಲ, ನನ್ನ ಫ್ಯಾಮಿಲಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ನನ್ನ ತಮ್ಮ, ನನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅವ್ರು ನನಗೆ ಯಾವುದೇ ರೀತಿ ಹೊರೆ ಕೊಡಲ್ಲ, ಎಲ್ಲ ಅವರು ಮಾಡ್ಕೊಂಡು ನನ್ನ ಜವಾಬ್ದಾರಿ ಮಾಡುವಂತ ಇದು ಮಾಡ್ತಾ ಇದಾರೆ. ನನ್ನ ಈಗ ಈ ತರ ಅಲ್ಲಿ ಇಲ್ಲಿ ಅಂತ ಏನು ಹೇಳಲ್ಲ. ಹೋಟೆಲ್ ನನ್ನ ತಮ್ಮ ಮೇಂಟೈನ್ ಮಾಡ್ತಾನೆ, ಮನೆಯವರು ಬಂದು ನನಗೆ ಸಪೋರ್ಟ್ ಮಾಡ, ನನ್ನ ಹೆಂಡತಿ ಮಕ್ಕಳು, ನನ್ನ ತಮ್ಮ ತಮ್ಮನ ಮಕ್ಕಳು ಅವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಈ ರೀತಿ ಕೆಲಸ ಮಾಡಕ್ಕೆ ಉತ್ತೇಜನ ಕೊಡ್ತಾ ಇದಾರೆ. ಅವರ ಸಹಕಾರನೇ ನನಗೀಗ ಈ ಎಲ್ಲ ಸಾಧನೆ ಮಾಡಕ್ ಸಾಧ್ಯ ಆಗ್ತಾ ಇರೋದು. ಒಬ್ಬ ವ್ಯಕ್ತಿ ಎಲ್ಲ ಕೆಲಸ ಮಾಡಕ್ ಆಗಲ್ಲ, ಮನೆಯವರೆಲ್ಲರೂ ಗುಂಪಾಗಿ ಸಹಕಾರ ಕೊಟ್ರೆ ಯಾವ್ದು ಬೇಕಾದ್ರೆ ಮಾಡಬಹುದು. ಈಗ ನೀವೇ ಕೋಳಿಗಳನ್ನ ಬೆಳೆದು ಅಥವಾ ಸಾಕಾಣಿಕೆಯನ್ನ ಮಾಡಿ, ಕುರಿಗಳನ್ನ ಸಾಕಾಣಿಕೆಯನ್ನ ಮಾಡಿ ನೀವೇ ಅದರ ಬಳಕೆಯನ್ನು ಕೂಡ ಮಾಡ್ತಾ ಇದ್ದೀರಾ, ಇದರಿಂದ ಏನ್ ಅನುಕೂಲ ಸರ್? ಆಗ ನಾವು ಹೊರಗಡೆ ಕೊಂಡ್ಕೊಂಡ್ ಬಂದಾಗ ದುಬಾರಿ ಆಗುತ್ತೆ. ಒಂದ್ ನಾಟಿ ಕೋಳಿ ಇವತ್ತು ಯಾವುದೇ ಒಂದು ಕೋಳಿ ತಗೊಂಡ್ರೆ 400-500 ರೂಪಾಯಿ ಆಗಿ ಆಗುತ್ತೆ. ನಾವೇ ಸಾಕಾಣಿಕೆ ಮಾಡಿದಾಗ, ಮಾರಾಟ ಮಾಡಿದಾಗ ನಮಗೆ ಕಮ್ಮಿ ಅಮೌಂಟ್ ತಗೊಂಡು ಹೋಗ್ತಾರೆ. ನಾವೇ ಮಾರಾಟ ಮಾಡಿದಾಗ ನಮ್ಗೆ ಅದ್ರ ಲಾಭನೂ ಸಿಗುತ್ತೆ, ನಮ್ಮ ಹೋಟ್ಲ್ ಬಿಸ್ನೆಸ್ ರೈಸ್ ಆಗ್ತಾ ಇದೆ. ಈಗ ಮುದ್ದೆ ಊಟ ಎಲ್ಲ ಈಗ ನಾಟಿ ಕೋಳಿ ತುಂಬಾ ಫೇಮಸ್ ಆಗಿದೆ. ಈಗ ನನಗೆ ಒಂದು ಕೋಳಿ ಮಾರಾಟ ಮಾಡೋಕೆ ಡಬಲ್ ಬರುತ್ತೆ. ಈಗ ನಾನೇ ಸ್ವಂತ ಬೆಳೆದು ನಮ್ಮ ಹೋಟ್ಲಲ್ಲಿ ಮಾರಾಟ ಮಾಡಿದಾಗ ಏನು ಒಂದು ಕೋಳಿ 300-400 ಮಾಡ್ತಾ ಇದೆ, ಅದಕ್ಕೆ ಡಬಲ್ ದುಡ್ಡು ನನಗೆ ಆದಾಯ ಸಿಗ್ತಾ ಇದೆ. ಹಾಗಾಗಿ ನನಗೆ ಫ್ಯಾಮಿಲಿ ಉತ್ತೇಜನ ಕೊಡ್ತಾ ಇದೆ, ಒಳ್ಳೆ ದುಡ್ಡು ಸಿಗ್ತಾ ಇದೆ, ಮತ್ತೆ ಒಳ್ಳೆ ಕ್ವಾಲಿಟಿ ಅಂತ ಫುಡ್ ಕೊಡ್ತಾ ಇದೆ. ನಾವೇ ಬೆಳೆದ್ರಿಂದ ಅದು ತುಂಬಾ ಚೆನ್ನಾಗಿ ಬಂದಿರುತ್ತೆ, ನಮಗೂ ಒಂದು ಸಮಾಧಾನ ಇರುತ್ತೆ. ಈಗ ರಾಗಿ ತೆಂಗೇನಿದೆಯೋ ಅದನ್ನು ಕೂಡ ನಿಮ್ಮ ಹೋಟೆಲ್ಗೆ ಬಳಕೆ ಮಾಡ್ಕೊಳ್ತೀರಿ? ನಮ್ಗೆ ಅದೇ, ಅದಕ್ಕೋಸ್ಕರ ನಾನು ಎಲ್ಲಿಗೂ ಮಾರ್ತಾ ಇಲ್ಲ. ನನಗೆ ಎಷ್ಟು ಬಳಕೆ ಬೇಕು ಅಷ್ಟು ಬಳಕೆ ಮಾಡ್ಕೊಂಡು ಮಿಕ್ಕಿದಂತ ಪದಾರ್ಥಗಳನ್ನ ಕೆಲವು ನಮ್ಮ ಸಂಬಂಧಿಗಳು ಕೆಲವರು ರಾಗಿ ಬೆಳೆಯೋದಿಲ್ಲ ಅಂತವರಿಗೆ, ತೆಂಗು ಬೆಳೆಯೋದಿಲ್ಲ ಅಂತವರಿಗೆ ನಾನು ಉಪಯೋಗಿಸ್ಕೋತಾ ಇದ್ದೀವಿ. ಈ ಕುರಿ ಸಾಕಾಣಿಕೆಯಲ್ಲಿ ಅನುಭವದ ಕೊರತೆಯಿಂದ, ಮಾಹಿತಿ ಕೊರತೆಯಿಂದ ಒಂದಷ್ಟು ಲಾಸು ಕೂಡ ಆಯ್ತು ನನಗೆ ಅಂತ ಹೇಳಿದ್ರಿ, ಯಾವ ತರ ಲಾಸ್ ಆಯ್ತು ನಿಮಗೆ? ಅದೇ ನಾನು ನಿಮ್ಗೆ ಹೇಳಿದೆ, ದೊಡ್ಡ ಪ್ರಮಾಣ ಮಾಡೋರು ಯಾವುದೇ ಮಾಹಿತಿ ಇಲ್ಲದೆ ಮಾಡಬೇಡಿ ಅಂತ ಹೇಳಿದೆ. ನಾನು ಸುಮಾರು 150-200 ಟನ್ ಸೈಲೇಜ್ ಮಾಡಿದ್ದೆ ನನ್ನ ಒಂದು ತಪ್ಪು ಆಯ್ತು. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ಯಾವುದೇ ಸೈಲೇಜ್ ಮಾಡೋದು 10-15 ಟನ್ ಉಪಯೋಗಿಸ್ಕೊಳ್ಳೋಂಥದ್ದೇ ಮಾಡಿ ಅಂತ ಹೇಳಿದೆ. ಯಾಕೆ ಅಂದ್ರೆ ನನ್ನ ಅನುಭವದ ಕೊರತೆ, 150 ಟನ್ ಮಾಡಿದಾಗ ಅದು ಫಂಗಸ್ ಆಗಿ ಪಾಯ್ಸನ್ ಆಗ್ಬಿಡ್ತು. ಸುಮಾರು ನಂದು 500-600 ಕುರಿನಲ್ಲಿ 200-300 ಕುರಿ ಈ ಫಂಗಸ್ ಆಗಿ ಕಾಯಿಲೆ ಜಾಸ್ತಿ ಆಗಿ ಸತ್ತೋದು. ಕಾರಣ ಇಷ್ಟೇ, ನಂದು ಸೈಲೇಜ್ ಜಾಸ್ತಿ ಮಾಡಿದ್ದು. 150-200 ಟನ್ ನಾನು ಒಂದೇ ಸರಿ ಬಳಕೆ ಮಾಡೋಕ್ಕಾಗಲಿಲ್ಲ. ನಾನು ಹೇಳಿದೆ, ನಮಗೆ ಬಳಕೆಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳಿ ಸೈಲೇಜ್ ಅಂತ. ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಮಾಡ್ಕೊಂಡ್ರೆ ನನಗಾದಂತ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪಶು ವೈದ್ಯಕೀಯ ಡಾಕ್ಟರ್ಗಳೆಲ್ಲ ಬಂದು ಪ್ರಯತ್ನ ಮಾಡಿ ನನ್ನ ಕುರಿ ಬದುಸಕ ಅಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ನನ್ನ ಕೈ ಮೀರಿ ಆಗ್ಲಿ, ಅದು ಎಲ್ಲ ಕುರಿಗಳಿಗೆ ಕಾಯಿಲೆ ಜಾಸ್ತಿ ಆಗಿತ್ತು. ಹಾಗಾಗಿ ಸುಮಾರು ಒಂದು ಅರ್ಧಕ್ಕಿಂತ ಜಾಸ್ತಿ ಭಾಗ ಕಾಯಿಲೆ ಸುತ್ತಾದ್ವು. ಇನ್ನು ಅರ್ಧ ಭಾಗನ ಕಾಯಿಲೆ ಸುತ್ತಾಗಿರೋ ನಾನು ಇಟ್ಕೊಳ್ಳೋಕ್ಕಾಗಲಿಲ್ಲ, ಎಲ್ಲ ಮಾರಾಟ ಮಾಡಿಬಿಟ್ಟೆ. ಆದರೂ ನಾನು ಕಲಿತ ವಿದ್ಯೆ ಬಿಡಬಾರ್ದು ಅಂತ ಅದೇ ಸೈಲೇಜ್ ಮಾಡ್ತೀನಿ, ಅದೇ ಕುರಿ ತಗೊಂಬರ್ತಾ ಇದ್ದೀನಿ. ಅಂದರೆ ಎಲ್ಲಿ ನಾನು ತಪ್ಪು ಮಾಡಿದೆ ಅದನ್ನ ಸರಿಪಡಿಸ್ಕೊಂಡು ಸಾಕಾಣಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಶುರು ಮಾಡ್ತಾ ಇದ್ದೀನಿ. ನಿಮಗೆ ಅವಾಗ ಆದಂತ ನಷ್ಟವನ್ನು ಹೆಂಗೆ ಬರ್ಸ್ಕೊಂಡ್ರಿ? ಅದನ್ನೇ ಹೇಳಿದೆ, ನನ್ನ ಕುಟುಂಬದ ಸಹಕಾರ ಅಂತ. ಈಗ ಆದಾಯ ಬಂದಾಗ ಮಾತ್ರ ಉಪಯೋಗಿಸ್ಕೋಬೇಕು, ಲಾಸ್ ಆದಾಗ ಯಾರು ಲಾಸ್ ಮಾಡೋದು ಅವ್ರ ತಲೆ ಮೇಲೆ ಹಾಕಬೇಕು ಅನ್ನೋ ಒಂದು ಗುಣ ನನ್ನ ಫ್ಯಾಮಿಲಿ ಇರಲಿಲ್ಲ. ನೀವು ಕೆಲಸ ಮಾಡಿದ್ದೀರಾ, ನೀವು ಪ್ರಯತ್ನ ಮಾಡಿದ್ದೀರಾ, ಅನುಭವದ ಕೊರತೆಯಿಂದಾಗಿದೆ ಅಂತ ಅವರು ಸಹಕಾರ ನೀಡಿದರು. ಹಾಗಾಗಿ ನನಗೆ ಆ ಒಂದು ಲೋದಂತ ಹಣದ ಬಗ್ಗೆ ಯೋಚನೆ ಮಾಡೋಂಥ ಸ್ಥಿತಿ ಬರಲಿಲ್ಲ. ಯಾಕೆ ನನ್ನ ಕುಟುಂಬದವರು ನನ್ನ ಸಹಕಾರ ನೀಡಿದರು, ಇನ್ನೊಂದು ಸಂಪಾದನೆ ಮಾಡಿಕೊಟ್ಟಿದ್ದೀರಾ, ನೀವು ಒಂದು ಲೋದ ಇನ್ನೊಂದರಲ್ಲಿ ಸಂಪಾದನೆ ಮಾಡಬಹುದು. ಅದಕ್ಕೆ ಹೇಳ್ತಾರೆ, ಸಮಗ್ರ ಕೃಷಿ ಮಾಡಿದಾಗ ಒಂದು ಕಡೆ ಹೋದ್ರೂ ಇನ್ನೊಂದು ಎತ್ಕೊಡುತ್ತೆ ಅಂತ. ನನಗೆ ನಾಟಿ ಕೋಳಿ ಎತ್ಕೊಡ್ತು, ಹೊಲದಲ್ಲಿ 1000 ರೂಪಾಯಿ ಸಂಪಾದನೆ ಮಾಡುದು. ಹಾಗಾಗಿ ಅಲ್ಲಿ ಹೋದಂತ ಹಣನ ಈ ಒಂದು ನನ್ನ ಈ ಒಂದು ಬೇರೆ ಒಂದು ಮಾರ್ಗದಲ್ಲಿ ಸಂಪಾದನೆ ಆಯ್ತು. ಹೀಗೆ ಈ ತುಂಬಾ ಜನ ಕೃಷಿಕರು ಏನ್ ಮಾಡ್ತಾರೆ ಅಂತ ಅಂದ್ರೆ, ತುಂಬಾ ಚೆನ್ನಾಗಿ ಬೆಳೀತಾರೆ, ಆದ್ರೆ ಮಾರಾಟದ ಬಗ್ಗೆ ಅಷ್ಟು ಜ್ಞಾನ ಇರೋದಿಲ್ಲ. ಹೆಂಗ್ ಮಾರಾಟ ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಆ ತರದ್ದು ಗೊತ್ತಿರೋದಿಲ್ಲ ಅವ್ರಿಗೆ, ಅಥವಾ ಗೊತ್ತಿದ್ರು ಕೂಡ ಮಾರಾಟ ಮಾಡ್ಲಿಕ್ಕೆ ಒಂದಷ್ಟು ಹಿಂಜರಿತಾರೆ. ನಾವು ಬೆಳೆದಂತ ಪದಾರ್ಥಗಳನ್ನ ನಾವೇ ಮಾರಾಟ ಮಾಡೋದ್ರಿಂದ ಏನೇನ್ ಅನುಕೂಲ ಅಂತೀರಿ? ಮಧ್ಯವರ್ತಿಗಳಿಗೆ ಕೊಡುವಂತ ಹಣ ನಮ್ಗೆ ನೇರ ಸಿಗುತ್ತೆ. ಅದಕ್ಕೆ ಹೇಳಿದ್ ನನಗೆ, ನಾಟಿ ಕೋಳಿ ಮಾಡ್ತಾ ಇದ್ರಲ್ಲ, ಒಂದು ಸಂಘಟನೆ ಮಾಡ್ತಾ ಇದೀವಿ. ಇಲ್ಲಿ ಕೋಳಿ ಬೇಕು ಅಂದ್ರೆ ತುಂಬಾ ಜನ ಇದಾರೆ, ಬೇಡಿಕೆ ಜಾಸ್ತಿ ಇದೆ. ಆದ್ರೆ ಅವ್ರಿಗೆ ಸಿಗೋಂತವ್ರು ಯಾರು, ನಾವ್ಯಾರು ರೈತರು ಯಾರು ನೇರವಾಗಿ ಬೇಡಿಕೆ ಇರೋರಿಗೆ ತಲುಪ್ತಾ ಇಲ್ಲ, ಮಧ್ಯವರ್ತಿಗಳ ಮುಖಾಂತರನೇ ಹೋಗ್ತಾ ಇದೆ. ಆ ಮಧ್ಯವರ್ತಿಗಳನ್ನ ತೆಗೆದ್ರೆ ನೇರವಾಗಿ ನಮಗೆ ಆ ಮಧ್ಯವರ್ತಿ ಕೊಡುವಂತ ಹಣ, ನಾವು ಏನು ಸಾಕಾಣಿಕೆ ಮಾಡಿರ್ತೀವೋ ಅಷ್ಟೇ ಹಣನ ಮಧ್ಯವರ್ತಿ ಒಂದು ದಿವಸದಲ್ಲಿ ಆ ಹಣ ಸಂಪಾದನೆ ಮಾಡ್ಕೊಂತಾನೆ. ನಾವು ಒಂದು ವರ್ಷ ಕೋಳಿ ಸಾಕಾಣಿಕೆ ಮಾಡಿರೋ ದುಡ್ಡನ್ನ ಲಾಭ ಬರೋಂತದ್ನ ಅವ್ನು ಬೆಳಗ್ಗೆ ಸಂಜೆ ಒಳಗಡೆ ಆ ದುಡ್ಡು ಸಂಪಾದನೆ ಮಾಡ್ಕೊಡ್ತಾನೆ, ಅದನ್ನ ಉಳಿಸ್ಬೇಕು. ಆ ಒಂದು ಅನುಭವ ನಮಗೆ ಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಮ್ಮ ಹಾಸನ ಜಿಲ್ಲೆ ಎಲ್ಲ ರೈತ ಬಂದವರೇ, ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಇದರದೇ ಆದ ಒಂದು ಸಂಘಟನೆ ಮಾಡೋಣ. ಈ ಮಾರಾಟ ಮಾಡೋ ಮಧ್ಯವರ್ತಿಗಳು ಇಲ್ದಲೆ ನೇರವಾಗಿ ನಿಮ್ಮ ಮನೆಯಿಂದಲೇ ಒಂದು ಗ್ರಾಹಕರು ತಲುಪೋ ತರ ಏನೊಂದು ವ್ಯವಸ್ಥೆ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ನಮ್ಮ ರೈತರ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ಈ ಏನು ಈಗ ನಾವು ಮಾರಾಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಮಾರಾಟ ಆಗ್ಬೋದು, ಅದಕ್ಕೆ ಸಿಗುವಂತ ಸವಲತ್ತುಗಳಾಗ್ಬೋದು, ಇಲಾಖೆಯ ಸಹಕಾರ ಆಗ್ಬೋದು, ಇವೆಲ್ಲಾನು ಒಂದು ನೇರವಾಗಿ ಒಂದು ಚರ್ಚೆನೂ ಮಾಡೋಣ ಅಂತ ಈಗಾಗಲೇ ಹಾಸನದ ಪಶುವೈದ್ಯಕೀಯ ಒಂದು ಇಲಾಖೆಯ ಸಿಬ್ಬಂದಿಗಳು ಈ ವಿಚಾರ ಮಾತಾಡಿದ್ದಾರೆ. ಅವರು ಉತ್ಸುಕರಾಗಿದ್ದಾರೆ, ನಾವು ಅವ್ರ ಹತ್ರ ಹೋದ್ರೆ ಖಂಡಿತವಾಗ್ಲೂ ಮಾರಾಟದ ಬಗ್ಗೆ ಅದರ ಸಾಕಾಣಿಕೆ ಬಗ್ಗೆ ಎಲ್ಲ ಅನುಭವ ಸಿಗುತ್ತೆ, ಎಲ್ಲ ಉಪಯೋಗಿಸ್ಕೊಳ್ಳೋಣ. ಓದಿದ್ದು ಡಿಪ್ಲೊಮಾ, ಮಾಡ್ತಾ ಇರೋಂಥ ವೃತ್ತಿ ಕೃಷಿ ವೃತ್ತಿ, ಅದ್ರ ಜೊತೆಗೆ ನೀವೇನು ಕೃಷಿ ಉತ್ಪನ್ನಗಳನ್ನು ಬೆಳಿತೀರೋ ಅಥವಾ ಸಾಕ್ತಿರೋ ಅದನ್ನ ನೀವೇ ಮಾರಾಟ ಮಾಡಿ ಬದುಕನ್ನ ಕಣ್ಕೊಂಡಿರ್ತಕ್ಕಂಥವ್ರು, ಏನನ್ಸುತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಂತ ಅನ್ಸುತ್ತೋ, ಅಥವಾ ಈಗ ಮಾಡ್ತಾ ಇರೋದ್ರಲ್ಲೇ ನಿಮಗೆ ಖುಷಿ ಇದೆಯಾ, ಹೇಗೆ? ನಾನು ನಿಜವಾಗಿ ಹೇಳಬೇಕು ಅಂದರೆ ನನಗೆ ಸಮಯನೇ ಹೋಗ್ತಿರ್ಲಿಲ್ಲ ಬೇರೆ ವೃತ್ತಿಲಿದ್ದಾಗ. ಈಗ ನಾನು ಏನು ಈ ಸಮಗ್ರ ಕೃಷಿಗೆ ಬಂದಾಗ ಸಮಯ ಸಾಲ್ತಾ ಇಲ್ಲ. ಅಂದರೆ ಯಾವ್ದು ಟೈಮ್ ಹೋಗ್ತದೆ ಗೊತ್ತಾಗ್ತಿಲ್ಲ. ನನ್ನ ತೋಟಕ್ಕೆ ಹೋಗ್ಬಿಟ್ರೆ ಬೆಳಗ್ಗೆ ಸಂಜೆ ಎಷ್ಟು ಬೇಗ ಆಗುತ್ತೆ, ಯಾಕೆ ಅಂದರೆ ಅಲ್ಲಿ ತೊಡಗಿಸ್ಕೊಂಡಾಗ ಆ ಸಂತೋಷನೇ ಬೇರೆ. ಮತ್ತು ನನಗೆ 52 ವರ್ಷ, ನಾನು 40 ವರ್ಷ 30 ವರ್ಷ ಹುಡುಗನ ಥರ ಕೆಲಸ ಮಾಡ್ತೀನಿ ಹೋಗಿ. ಅದಕ್ಕೆಲ್ಲ ಕಾರಣ ಏನಂದರೆ ಕೃಷಿ, ಕೃಷಿನೇ ಹಾಸ್ಪಿಟ್ಲು, ನಾವು ತಿನ್ನಂಥ ಆಹಾರನೇ ಔಷಧಿ. ನೀವು ಸಮಗ್ರ ಕೃಷಿ ಮಾಡಿ ನೀವೇ ಸ್ವಂತವಾಗಿ ಬೆಳೀರಿ, ಸಾವಯವ ಕೃಷಿಲಿ ಬೆಳೀರಿ, ನೀವು ಯಾವ ಹಾಸ್ಪಿಟ್ಲೇನೇ ಬೇಕಿಲ್ಲ. ಅದಂತ ಅರ್ಥ ಮಾಡ್ಕೊಳ್ಳಿ. ನಾವು ಮನೆಗೆ ಹೋಗಿ ಕುಂತ್ಕಂತೀವಿ, ಸಂಜೆ ತಗ ಊಟ ಮಾಡ್ತೀವಿ, ಮಲಿಕಂತೀವಿ, ಹೇಳ್ತೀವಿ, ವಾಕ್ ಮಾಡ್ತೀವಿ ಅಂತಿರಲ್ಲ, ನಿಮ್ಮ ಆರೋಗ್ಯ ಅಲ್ಲ. ನಿಮ್ದು 1 ಎಕರೆ ತೋಟ ಇರಲಿ, ತೋಟಕ್ಕೆ ಹೋಗಿ 1 ಗಂಟೆ 2 ಗಂಟೆ ತೋಟದಲ್ಲಿ ನಿಮ್ಮ ಸಮಯ ಕಳೀರಿ, ನಿಮ್ಮ ಆರೋಗ್ಯನ ನೋಡಿ. ನೀವು ಒಳ್ಳೆ ಸಾವಯವ ಆಹಾರ ಬೆಳೀರಿ, ನೀವೇ ತಿನ್ನಿ, ಜಾಸ್ತಿ ಆದಂತ ಅಕ್ಕಪಕ್ಕದಲ್ಲಿ ಕೊಡಿ, ಸಂಬಂಧ ಉಳ್ಕೊಳ್ಳುತ್ತೆ, ಸ್ನೇಹ ಉಳ್ಕೊಳ್ಳುತ್ತೆ. ಅದಕ್ಕೆ ಹೆಚ್ಚಾಗಿ ಆರೋಗ್ಯ ಭಾಗ್ಯ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು 52 ವರ್ಷ ಆಗಿದ್ರು, ನಾನು ಇವತ್ತು ನಾನು ಹೇಳಬೇಕು ಅಂದ್ರೆ ನನ್ನ ಚಟುವಟಿಕೆಗಳು ವರ್ಷಕ್ಕೊಂದ್ಸರಿ 10,000 ಕಿಲೋಮೀಟರ್ ಬೈಕ್ ಹೊಡಿತೀನಿ. ಭಾರತ ದೇಶ ಸಂಪೂರ್ಣ ಬೈಕಲ್ಲಿ ನಾನು ಸುತ್ತಾಡಿದ್ದೀನಿ. ಯಾಕೆ 52 ವರ್ಷ ನನಗೆ ಎಲ್ಲ ಹೇಳ್ತಾರೆ ಈ ವಯಸ್ಸಲ್ಲಿ ಹೋಗಾಗುತ್ತಾ ಅಂತಾರೆ. ಆದ್ರೆ ಕಂಡು ನನಗೆ ಏನು ಇನ್ನು 50,000 ಇಲ್ಲ 20,000 ಹೊಡಿತೀನಿ. ಕಾರಣ ಇಷ್ಟೇ, ನಾನು ಕೃಷಿ ತೊಡಕೊಂಡಿದ್ದೀನಿ, ನನ್ನ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನೀವು ಅಷ್ಟೇ, ನೀವು ದೇಶ ಜೊತೆ ಅಂತ ಹೇಳ್ತಾ ಇಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ಕೃಷಿಗೆ ಬನ್ನಿ, ನಿಮ್ಮ ಸಂಪಾದನೆನೂ ಆಗುತ್ತೆ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ನೀವು ಚೆನ್ನಾಗಿರ್ತೀರ, ನೀವು ಅಕ್ಕಪಕ್ಕದ ನಿಮ್ಮನ್ನು ನೋಡಿ ಕಲ್ತ್ಕೊಂಡು ಅವರು ಮಾದರಿ ಆಗ್ತಾರೆ. ಎಲ್ಲ ಚೆನ್ನಾಗಿರಿ, ರೈತರ ಕಡೆಗೆ ಬನ್ನಿ, ಕೃಷಿ ಕಡೆಗೆ ಬನ್ನಿ, ಖಂಡಿತ ಒಳ್ಳೆ ಆರೋಗ್ಯ ಸಿಗುತ್ತೆ. ರಾಜಾವ್ರೆ, ನೀವು ಮಾಡಿರೋ ಅಂತ ಕೆಲಸಗಳನ್ನ ನೋಡಬೇಕು ಅಂತ ಹೇಳಿದ್ರೆ, ನಿಮ್ಮ ಅನುಭವ ಬೇರೆಯವರಿಗೆ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ಸಂಪರ್ಕ ಮಾಡೋಂಥದ್ದು ಹೇಗೆ? ಖಂಡಿತವಾಗ್ಲೂ ನನಗೆ ಮೊದಲೇ ಫೋನ್ ಮಾಡ್ಕೊಂಡು ಬನ್ನಿ. ನಾನೇನು ಹೆಚ್ಚು ತಿಳಿದಿಲ್ಲ, ಕೃಷಿನ ದೊಡ್ಡ ಸಾಗರ ಇದ್ದಂಗೆ, ನಾವು ಇನ್ನು ಪಕ್ಕಕ್ಕೆ ಇನ್ನು ಹೆಜ್ಜೆ ಇಡ್ತಾ ಇದ್ದೀವಿ. ಆದ್ರೆ ನಮಗೆ ತಿಳಿದಿರೋಂಥದ್ದು ನಾ ಬಂದ್ರೆ ನನ್ನ ಹತ್ರ ಕೇಳಕ್ ಬಂದ್ರೆ ಖಂಡಿತ ನನಗೆ ತಿಳಿದಿರೋ ತಿಳಿಸ್ತೀನಿ. ನಾನೇನು ತುಂಬಾ ಪಂಡಿತನಲ್ಲ. ನಿಮ್ಮ ಫೋನ್ ನಂಬರ್ ಹೇಳಿ ಒಂದ್ಸರಿ. 9704024442. ಇನ್ನೊಂದ್ಸರಿ ಹೇಳಿ. 9740200442. ಒಳ್ಳೆಯದು ರಾಜು ಅವರೇ, ಇದುವರೆಗೆ ನಿಮ್ಮ ಕೃಷಿ ಹಾಗೂ ಕುರಿ ಮತ್ತು ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕುರಿ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವಿಯ ಪ್ರಗತಿಪರ ಕೃಷಿಕ ಎಚ್ಪಿ ರಾಜು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು, ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೇ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೇ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೇ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೇ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೇ ಕರಾ ಸಕತೆ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್.

102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬರ್ತಾ ಇದೆ. ಇದು ನಿಮ್ಮ ಹಾಸನ ಆಕಾಶವಾಣಿ. ಈಗ ಕೇಳಿ ಕೆಲವು ಚಿತ್ರಗೀತೆಗಳು. ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯ ಬರೆದು ಎಂ ರಂಗರಾವ್ ಅವರು ರಾಗ ಸಂಯೋಜನೆ ಮಾಡಿರುವ ಬಂಧನ ಚಿತ್ರದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ, ಈ ಬಂಧನ ಎದೆಯ ತುಂಬಿ ಬಂದ ಒಂದು ಸುಖ ಭಾವನ, ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಹಾಸಿ ನಮಗೆ ಶುಭ ಕೋರಿದೆ, ದೂರದ ಒಲವ ಮನೆಯು ಕೈಯ ಬೀಸಿ ಬಾಯಂದಿದೆ, ಹೆಜ್ಜೆ ಜೊತೆಯಾಗಿ ನಿನ್ನ ನೆರಳಾಗಿ ಪ್ರೀತಿ ಬೆಳಕಾಗಿ ದಾರಿ ಹಾಯಾಗಿ ಸೇರುವ ಸುಂದರ ಪ್ರೇಮದ ಮಂದಿರ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಈಗ ಕೇಳಿ ಎಸ್ ಜಾನಕಿ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ.